ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036617192. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷ ಅಧಿಕ ಹಾಲು ಉತ್ಪಾದನೆಯಲ್ಲಿ ಹಸಿರು ಮೇವಿನ ಬಳಕೆ, ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವೆಂಕಟೇಶ್ ಎಂಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವರೆ, ಇವತ್ತು ನಾನು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಇದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ವೆಂಕಟೇಶ್ ಎಂಎಂ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನಪ್ಪಾ ಅಂದ್ರೆ, ಅಧಿಕ ಹಾಲು ಉತ್ಪಾದನೆಯಲ್ಲಿ ನಾವು ಹಸಿರು ಮೇವನ ಯಾವ ರೀತಿಯಿಂದ ಬಳಕೆ ಮಾಡಬಹುದು, ಇದರಿಂದ ಏನ್ ಲಾಭ ಆಗುತ್ತೆ ಅಂತ ಅನ್ನೋದನ್ನ ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ಈ ಒಂದು ಹಸಿರು ಮೇವಿನ ಒಂದು ಮಹತ್ವದ ಕುರಿತು ಸಂಕ್ಷಿಪ್ತ ಒಂದು ಪರಿಚಯದೊಂದಿಗೆ ಆರಂಭ ಮಾಡಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಎಂಎಂ ಅಂತೇಳಿ, ಸಹಾಯಕ ಪ್ರಾಧ್ಯಾಪಕರು ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರದಂತೆ ಇಂದಿನ ದಿನಗಳಲ್ಲಿ ಹಸುಗಳಲ್ಲಿ ಮೇಸಲಿಂದೇ ತಮ್ಮ ತಮ್ಮ ಹಿಡುವಳಿಯಲ್ಲಿ ಸ್ವಲ್ಪ ಜಾಗವನ್ನು ಕಾಯ್ದಿರಿಸುವ ಜೊತೆಗೆ ಊರಿರೊಟ್ಟಿಗೊಳಗೆ ಹುಲ್ಲುಗಾವಲುಗಳು ಮತ್ತು ಗೋಮಾಳುಗಳನ್ನು ಸಹ ಹೊಂದಲಾಗಿತ್ತು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇವುಗಳ ಯಾವುದಕ್ಕೂ ಅವಕಾಶವಿಲ್ಲದಿರೋದಿಲ್ಲ. ಜಾನುವಾರುಗಳ ಉತ್ಪಾದನೆಯಲ್ಲಿ ವಿವಿಧ ಮೇವಿನ ಕೊರತೆ ಕಾಣಬರುತ್ತದೆ. ಉತ್ಪಾದನೆ ಹೆಚ್ಚಳಕ್ಕಾಗಿ ಸಂಕರಣಾ ಪದ್ಧತಿಯಲ್ಲಿ ಜಾನುವಾರುಗಳ ವಂಶಾಭಿವೃದ್ಧಿಗೆ ವಿಶೇಷ ಗಮನವನ್ನು ಕೊಡುತ್ತಿರುವುದರಿಂದ ಆಹಾರ ಪೂರೈಕೆ, ಅದರಲ್ಲಿ ಮುಖ್ಯವಾಗಿ ಮೇವಿನ ಬಗ್ಗೆ ಎಲ್ಲ ರೀತಿಯ ಕಾಳಜಿ ವಹಿಸುವುದು ಅತಿ ಅವಶ್ಯಕ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶುಸಂಗೋಪನೆ ಒಂದು ಅವಿಭಾಜ್ಯ ಘಟಕ ಆಗಿದೆ. ಇದರ ಅನ್ವಯ ಹೈನುಗಾರಿಕೆ ನಿರಂತರ ಆದಾಯ ಒದಗಿಸುವ ಕೃಷಿ ಪೂರಕ ಚಟುವಟಿಕೆಯಾಗಿದೆ. ಹೈನುಗಾರಿಕೆಯಲ್ಲಿ ನಮಗೆಲ್ಲ ತಿಳಿದಿರುವಂತೆ ಆಕಳು, ಎಮ್ಮೆ ಹಾಗೂ ಆಡು ಮುಂತಾದವುಗಳನ್ನು ಪೌಷ್ಟಿಕದಾಯಕ ಮೇವು ಅತ್ಯವಶ್ಯಕವಾಗಿದೆ. ಆದ್ದರಿಂದ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೆಚ್ಚು ಇಳುವರಿಯ ಮೇವಿನ ಬೆಳೆಗಳು ಅಳವಡಿಕೆ ಅನಿವಾರ್ಯವಾಗಿದೆ. ಅಲ್ಪ ಖರ್ಚಿನಲ್ಲಿ ಅಧಿಕ ಹಾಗೂ ಉತ್ತಮ ಗುಣಮಟ್ಟದ ಹಾಲನ್ನು ಪಡೆಯಬೇಕಾದರೆ ಪೌಷ್ಟಿದಾಯಕ ಹಸಿರು ಮೇವಿನ ಬೆಳೆಗಳಾದ ಮೇವಿನ ಮೆಕ್ಕೆಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ, ಅಳಸಂದಿ, ಹುರುಳಿ, ಕುದುರೆ ಮೆಂತೆ ಹಾಗೂ ಸ್ಟೈಲಜಂತಸ್ ಬೆಳೆಗಳನ್ನು ಮೇವಾಗಿ ಬಳಸುವುದರಿಂದ ಹಾಗೂ ಬಹುವಾರ್ಷಿಕ ಮೇವಿನ ಬೆಳೆಗಳಾದ ಹೈಬ್ರಿಡ್ ನೇಪಿಯರ್, ಗಿಣಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲುಗಳು ಇವುಗಳ ಬೆಳೆಸಿ ಉಪಯೋಗಿಸುವುದರಿಂದ ಇಂಡಿ ಹಾಗೂ ಮಿಶ್ರ ಲವಣಾಂಶಗಳ ಬಳಕೆಯ ಪ್ರಮಾಣ ಹಾಗೂ ತಗಲುವ ಖರ್ಚನ್ನು ಕಡಿಮೆಗೊಳಿಸಿ ಅಧಿಕ ಲಾಭವನ್ನು ಪಡೆಯಬೇಕಾಗುತ್ತದೆ. ಮೇವಿನ ಬೆಳೆಗಳನ್ನು ನಾವೆಲ್ಲ ತಿಳಿದಿರುವಂತೆ ಏಕದಳ ಮತ್ತು ದ್ವಿದಳ ಮತ್ತು ಮೇವಿನ ಮರಗಳನ್ನು 3 ರೀತಿ ವಿಂಗಡಣೆ ಮಾಡ್ತೀವಿ. ಏಕದಳದಲ್ಲಿ ವಾರ್ಷಿಕ ಹಾಗೂ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳಿದ್ದಾವೆ. ಅದೇ ರೀತಿ ದ್ವಿದಳದಲ್ಲಿ ವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ವಿಂಗಡಣೆ ಮಾಡಬಹುದಾಗಿದೆ. ಈಗ ಏಕದಳ ಮೇವಿನ ಬೆಳೆಗಳಂತ ಹೇಳಿದ್ರಿ, ಇದರಲ್ಲಿ ಈಗ ವಾರ್ಷಿಕವಾಗಿ ನಾವು ಬೆಳೀತಕ್ಕಂತ ಒಂದು ಬೆಳೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮಗೆಲ್ಲ ತಿಳಿದಿರುವಂತೆ ಮೇವಿನ ಮೆಕ್ಕೆಜೋಳ ಇದು ಮುಖ್ಯವಾದ ಮೇವಿನ ಬೆಳೆಯಾಗಿದ್ದು ಬಿತ್ತನೆ ಮಾಡಿ 90 ದಿವಸಗಳು ಅಂದ್ರೆ ಹಾಲುಗಳಾದಾಗ ಕಟಾವಿಗೆ ಬರುವುದು. ಈಗ ಹಸಿರು ಮೇವಿನಲ್ಲಿ ನಮಗೆಲ್ಲ ತಿಳಿದಿರುವಂತೆ ಸಸ್ಯರಜನಕ ಆಗಿರ್ಬೋದು, ಕೊಬ್ಬಿನ ಅಂಶ ಆಗಿರ್ಬೋದು, ನಾರಿನ ಅಂಶ ಸರಿಯಾದ ಪ್ರಮಾಣದಲ್ಲಿ ಇರುತ್ತದೆ. ಇದೆಲ್ಲ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಕ್ಷೀರಾಮೃತ ಅಂತಂದ್ರೆ ಆಫ್ರಿಕನ್ ಟಾಲ್ ಅಂತ ಉತ್ತಮ ತಳಿಯಾಗಿದ್ದು ಇದು ಎಕರೆಗೆ 25-30 ಕೆಜಿ ಬೀಜ ಬೇಕಾಗ್ತದೆ. ಸಾಲಿಂದ ಸಾಲಿಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಅಂತರ ಕೊಟ್ಟು 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಿದ್ರೆ ವರ್ಷದ ಎಲ್ಲಾ ಅವಧಿಯಲ್ಲಿ ಬೆಳೆಯಬಹುದಾಗಿದೆ. ಇಡೀ ಬೆಳೆ ಪ್ರತಿ ಎಕರೆಗೆ 60 ಕೆಜಿ ಸಾರಜನಕ, 40 ಕೆಜಿ ರಂಜಕ, 20 ಕೆಜಿ ಪೊಟಾಶ್ ಒದಗಿಸುವ ರಸಗೊಬ್ಬರ ಕೊಡಬೇಕು. ನಮಗೆಲ್ಲ ತಿಳಿದಿರುವಂತೆ ಸಮಗ್ರ ಕೃಷಿಯಲ್ಲಿ ಹಣ್ಣು ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಸಹ ಬೆಳೆಯಬಹುದಾಗಿದೆ. ಇಡಿಯಾಗಿ ಬೆಳೆದಾಗ ಎಕರೆಗೆ 12-16 ಟನ್ನಷ್ಟು ಮಳೆಯಾಶ್ರಿತ ಪ್ರದೇಶದಲ್ಲಿ ಹಾಗೂ 18-20 ಟನ್ನಷ್ಟು ನೀರಾವರಿ ಪ್ರದೇಶದಲ್ಲಿ ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಅದೇ ರೀತಿ ನಿಮಗೆಲ್ಲ ಗೊತ್ತಿರುವಂತೆ ಮೇವಿನ ಜೋಳ, ಈ ಮೇವಿನ ಜೋಳ ಅಂತ ಹೇಳಿದ್ರೆ ಇದು ಒಣ ಹವೆ ಇರುವ ಪ್ರದೇಶಗಳಿಗೆ ಸೂಕ್ತವಾದ ಮೇವಿನ ಬೆಳೆಯಾಗಿದ್ದು ಇದು ಬಿತ್ತನೆ ಮಾಡಿ 70-75 ದಿನಗಳಲ್ಲಿ ಕಟಾವಿಗೆ ಬರುವುದು. ಮತ್ತೆ ಹಸಿರು ಮೇವಿನಲ್ಲಿ ನಮಗೆ ತಿಳಿದಿರದಂತೆ ಮುಖ್ಯವಾಗಿ ಕ್ಷೀರಸಾಗರ, DFJ1 ಅಂತ, ಮತ್ತೆ ಸಿಹಿ ಮೇವಿನ ಜೋಳ SSC 74, ಈ ನಮ್ಮ ಭಾಗದ ಎಲ್ಲಾ ರೈತರುಗಳಲ್ಲಿ ಇದು ಸಿಗ್ತದೆ. ಇದು ಪ್ರತಿ ಎಕರೆಗೆ 12 ಕೆಜಿ ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಮುಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಸಹ ಬಿತ್ತನೆ ಕೈಗೊಳ್ಳಬಹುದಾಗಿದೆ. ಇಡೀ ಬೆಳೆಗೆ ಪ್ರತಿ ಎಕರೆ 40 ಕೆಜಿ ಸಾರಜನಕ, 25 ಕೆಜಿ ರಂಜಕ, 15 ಕೆಜಿ ಪೊಟಾಶ್ ಅನ್ನು ಒದಗಿಸುವ ರಸಗೊಬ್ಬರ ಕೊಡಬೇಕು. ಒಟ್ಟಾಗಿ ಪ್ರತಿ ಎಕರೆಗೆ 12-16 ಟನ್ನಷ್ಟು ಮಳೆಯಾಶ್ರಿತ ಪ್ರದೇಶದಲ್ಲಿ ಅದೇ ರೀತಿ 16-20 ಟನ್ನಷ್ಟು ನೀರಾವರಿ ಪ್ರದೇಶದಲ್ಲಿ ಹಸಿರು ಮೇವನ್ನು ಇಳುವರಿ ಪಡೆಯಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ತಿಳಿದಿರುವಂತೆ ಬಹುವಾರ್ಷಿಕ ಮೇವಿನ ಜೋಳ, ಜೋಳ ಒಂದು ಮುಖ್ಯವಾದ ಬೆಳೆಯಾಗಿದೆ. ಜೋಳದ ದಂಟು ಉತ್ತಮ ಮಾಡ ಮೇವು, ಅದರಲ್ಲೂ ಹಿಂಗಾರಿ ಜೋಳದ ದಂಟನ್ನು ಪಶುಗಳಿಗೆ ತಿನ್ನಿಸಿದ್ರಲ್ಲಿ ಪಶುಗಳ ಶಕ್ತಿಯುತವಾಗುತ್ತದೆ ಎಂಬುದು ರೈತರ ಅನುಭವ. ಹೀಗಾಗಿ ವಿವಿಧ ಮೇವಿನ ಬೆಳೆಗಳಲ್ಲಿ ಜೋಳ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ಜೋಳದ ಬೆಳೆಯನ್ನು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆದು ಸಾಧ್ಯವಾದರೆ ಒಂದೆರಡು ಕೂಳೆ ಬೆಳೆಯನ್ನು ಪಡೆದುಕೊಂಡು ಬೆಳೆಯನ್ನು ಅರಗುವುದು ಅಭ್ಯಾಸವಾಗಿದೆ. ಏಕೆಂದರೆ ಈವರೆಗೆ ಬೆಳೆಯುತ್ತಿರುವ ಜೋಳದ ತಳಿಗಳೆಲ್ಲ ಕಾಳಿಗಾಗಿ ಅಥವಾ ಮೇವಿಗಾಗಿ ಬೆಳೆಯುವುದು ಏಕವರ್ಷಕ ಬೆಳೆಗಳಾಗಿದೆ. ಭೂಮಿ ಉಳುಮೆ, ಬೀಜ ಮತ್ತು ಬಿದ್ದಿನ ಖರ್ಚು ಪ್ರತಿ ಎಕರೆಗೆ ವಹಿಸಬೇಕಾಗುತ್ತದೆ. ಈ ರೀತಿಯ ಗೋಚಿಲ್ಲದೆ ಬೆಳೆಯಬಹುದಾದ ಹೊಸ ಆವಿಷ್ಕಾರ ಅಂದರೆ ಬಹುವಾರ್ಷಿಕ ಮೇವಿನ ಬೆಳೆ. ಇದರಲ್ಲಿ ಮುಖ್ಯವಾಗಿ COFS 29 ಮತ್ತು 31 ಹೊಸ ತಳಿಗಳಾಗಿದೆ. ಇದು ಸಂಕರಣ ತಳಿಯಲ್ಲ, ಆದ್ದರಿಂದ ಪ್ರತಿ ಸಲ ಹೊಸ ಬೀಜ ಖರೀದಿಯ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನೀರಾವರಿ ಹಾಗೂ ಒಣ ಬೇಸಾಯದಲ್ಲೂ ಸಹ ಬೆಳೆಯುವ ಬೆಳೆಯಾಗಿದ್ದು, ಒಣ ಬೇಸಾಯದಲ್ಲಿ ಬೇಸಿಗೆಯಲ್ಲಿ ಒಣಗಿ ಮಳೆಯಾದ ಕೂಡಲೇ ಮತ್ತೆ ಚಿಗುರು ಬೇವಿಗೆ ಕಟಾವಿಗೆ ಸಿದ್ಧವಾಗುತ್ತದೆ. ಈ ಬೆಳೆಯ ವಿಶಿಷ್ಟತೆ ಏನೆಂದರೆ ಇದು ಹೆಚ್ಚು ಕವಲುಗಳು ಮತ್ತು ತೆಳುವಾದ ಕಾಂಡ ಹೊಂದಿದೆ. ಇದರಲ್ಲಿ ಶೇಕಡವಾರು 7% ಹೆಚ್ಚಾಗಿರುವುದರಿಂದ ಇದೊಂದು ರುಚಿಕರವಾದ ಮೇವಾಗಿದೆ. ಇದರಲ್ಲಿ ಹೆಚ್ಚು ಕಚ್ಚಾ ಸಸ್ಯರಜನಕ ಪ್ರಮಾಣ ಮತ್ತು ಕಡಿಮೆ ನಾರಿನಂಶ ಇರುತ್ತದೆ ಮತ್ತು ಕೀಟ ಮತ್ತು ರೋಗಗಳಿಂದ ಆಧಾರಿತ. ಸೊ ಒಣ ಮೇವಾಗಿಯೂ ಶೇಖರಿಸಬಹುದು. ಒಂದು ಎಕರೆಗೆ ಬೀಜಗೆ 5 ಕೆಜಿ ಬೀಜ ಬೇಕಾಗ್ತದೆ. ಮಿನಿಮಮ್ ಅಂತರ ಒಂದು 30-15 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರ ಕೊಡಬೇಕಾಗ್ತದೆ. ಪ್ರತಿ ಮೊದಲನೇ ಬಿತ್ತನೆ ಮಾಡಿ ಪ್ರತಿ 60 ದಿನ ಒಳಗೆ ಕಟಾವು ಮಾಡಬಹುದು. ನಂತರ ಪ್ರತಿ 30-35 ದಿನಗಳಿಗೆ ಕಟಾವು ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಒಂದು ವರ್ಷಕ್ಕೆ 5 ಕಟಾವನ್ನು ವರ್ಷಕ್ಕೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಒಂದು ಎಕರೆಗೆ 60-70 ಟನ್ನಷ್ಟು ಹಸಿರು ಮೇವನ್ನು ಪ್ರತಿ ವರ್ಷಕ್ಕೆ ತೆಗೆದುಕೊಳ್ಳಬಹುದು. ಅದೇ ರೀತಿ ನಮಗೆ ಇನ್ನೊಂದು ಬೆಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಮೇವಿನ ಸಜ್ಜೆ. ಇದನ್ನು ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿಯೂ ಬೆಳೆಯಬಹುದಾಗಿದೆ. 50 ದಿನಗಳಿಗೆ ಕಟಾವಿಗೆ ಬರುತ್ತದೆ. ಇದನ್ನು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಸಹ ಬೆಳೆಯಬಹುದು. ಇದರಲ್ಲಿ ಮುಖ್ಯವಾಗಿ ದೀನ ಬಂದು ಅಂದರೆ DFC-01 ಮತ್ತು DRS-B2 ತಳಿಗಳು ಸೂಕ್ತ. ಇದು ಪ್ರತಿ ಎಕರೆಗೆ 6 ಕೆಜಿ ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಇಡೀ ಬೆಳೆಗೆ ಪ್ರತಿ ಎಕರೆ 40 ಕೆಜಿ ಸಾರಜನಕ, 25 ಕೆಜಿ ರಂಜಕ ಮತ್ತು 16 ಕೆಜಿ ರಸಗೊಬ್ಬರಗಳನ್ನು ನೀರಾವರಿಗೆ ಬೆಳೆಗೆ ಉಪಯೋಗಿಸಬಹುದು. ಮಳೆಯಾಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 20 ಕೆಜಿ ಸಾರಜನಕ, 16 ಕೆಜಿ ರಂಜಕ ಮತ್ತು 8 ಕೆಜಿ ಪೊಟ್ಯಾಷಿಯಂ ಉಪಯೋಗಿಸಬೇಕು. ಪ್ರತಿ ಎಕರೆಗೆ ಮೂಲ ಬೆಳೆಯಿಂದ 10-12 ಟನ್ನಷ್ಟು ಹಾಗೂ ಕೂಳೆ ಬೆಳೆಯಿಂದ 5-6 ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಈಗ ಏಕದಳದಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಬಂದ್ರೆ ಯಾವ ಯಾವ ಅಂತ ಸ್ವಲ್ಪ ಹೇಳಿ ಸರ್. ನಮಗೆಲ್ಲ ಮುಖ್ಯವಾಗಿ ಗೊತ್ತಿರೋದಂತೆ ಈಗ ದೊಡ್ಡ ಪ್ರಮಾಣದಲ್ಲಿ ಡೈರಿ ಫಾರ್ಮಿಂಗು ಅಥವಾ ಕುರಿ ಸಾಕಾಣಿಕೆ ಮಾಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ಹೈಬ್ರಿಡ್ ನೇಪೇರ್ ಆಗಿರ್ಬೋದು, ಗಿಣಿ ಹುಲ್ ಆಗಿರ್ಬೋದು, ಜೊತೆಗೆ ಒಂದು ರೋಡ್ಸ್ ಹುಲ್ ಆಗಿರ್ಬೋದು ಮತ್ತೆ ಸಿಗ್ನಲ್ ಹುಲ್ ಆಗಿರ್ಬೋದು, ಇದು ಮುಖ್ಯವಾದ ಬೆಳೆಗಳಾಗಿದೆ. ಅಂದ್ರೆ ಒಂದು ಸಾರಿ ಕಡ್ಡಿ ನಾಟಿ ಮಾಡಿದ್ರೆ ಸುಮಾರು 1-10 ವರ್ಷ ನಮ್ಗೆ ಯಾವುದೇ ರೀತಿ ಇಲ್ಲದೆ ವರ್ಷಕ್ಕೆ ಸುಮಾರು 6-8 ಕಟಾವನ್ನು ಈಸಿಯಾಗಿ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ನೇಪಿಯರ್ ಹೈಬ್ರಿಡ್ ಹುಲ್ಲು, ಈ ಬೆಳೆ ಅತ್ಯಂತ ಹೆಚ್ಚು ಮೇವಿನ ಇಳುವರಿ ಕೊಡುವಂತಹ ಬೆಳೆ. ಇದು ನೀರಾವರಿಗೆ ಅತ್ಯವಶ್ಯಕ. ಇದರಲ್ಲಿ ನಮಗೆ ಇತ್ತೀಚಿನ ತಳಿಗಳಂದ್ರೆ IGF-RI 3 ಮತ್ತು 7 ಮತ್ತೆ ಅದೇ ರೀತಿ ನಮ್ಮ ಧಾರವಾಡದಿಂದ ರಿಲೀಸ್ ಮಾಡಿದ್ರೆ DHN-6 ಮತ್ತೆ ತಮಿಳುನಾಡಿಂದ ರಿಲೀಸ್ ಮಾಡಿದ್ರೆ CO-1, CO-2, CO-3, CO-4 ಮತ್ತೆ CO-5. ಇತ್ತೀಚೆಗೆ ಗೊತ್ತಿರಬಹುದು ನಿಮಗೆಲ್ಲ ರೆಡ್ ನೇಪಿಯರ್ ಅಂತ ಮತ್ತೆ ಸೂಪರ್ ನೇಪಿಯರ್ ಅಂತ ಹೇಳಿ. ಅದೇ ರೀತಿ ನಮ್ಮ ಪಂಜಾಬಿಂದ ಒಂದು ಹೊಸ ತಳಿಯನ್ನು ರಿಲೀಸ್ ಮಾಡಿದ್ರೆ PBN-342 ಮತ್ತೆ ಬೆಂಗಳೂರಿಂದ ರಿಲೀಸ್ ಮಾಡಿದ್ರಿಂದ BH-10 ಮತ್ತು BH-18 ಅಥವಾ ಹೊಸ ತಳಿಗಳಿದ್ದಾವೆ. ಈ ತಳಿಗಳಲ್ಲಿ ಎಳೆ ಅಂಶ ಹೆಚ್ಚಾಗಿದ್ದು ಶುಂಕಿನ ಅಂಶ ಇರುವುದಿಲ್ಲ. ಇದರಲ್ಲಿ ಬೀಜ ಆಗದ ಕಾರಣ ರೈತರು ಬೇರುಳ್ಳ ಗಡ್ಡೆಗಳು ಅಥವಾ ಕಡ್ಡಿಗಳಿಂದ ನಾಟಿ ಮಾಡಬೇಕು. ಪ್ರತಿ ಎಕರೆಗೆ 3x3 ಸಾಲಿನ ಅಂದ್ರೆ ಸುಮಾರು 1,000 ಬೇರು ಅಥವಾ ಕಡ್ಡಿಗಳು ಬೇಕಾಗ್ತದೆ. ಇದನ್ನು ಸಹ 3x3 ಸಸಿಯಿಂದ ಸಸಿಗೆ ಅಥವಾ ಸಾಲಿಂದ ಸಾಲಿಗೆ ಅಂತರವಿಟ್ಟು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ಮೊದಲನೇ ಕಟಾವು 2.5-3 ತಿಂಗಳಿಗೆ ಬರುತ್ತದೆ. ನಂತರ ಪ್ರತಿ 1.5 ತಿಂಗಳಿಗೆ ಕಟಾವನ್ನು ಮಾಡಬೇಕಾಗ್ತದೆ. ಈಗ ಒಟ್ಟು ವರ್ಷಕ್ಕೆ 5-6 ಕಟಾವುಗಳನ್ನು ಮಾಡಿದಲ್ಲಿ ಸುಮಾರು 100-120 ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು ಪ್ರತಿ ಎಕರೆಗೆ ಪಡೆಯಬಹುದು. ಈ ಬೆಳೆ ವಿಶೇಷವಾಗಿ ದೊಡ್ಡ ಪ್ರಮಾಣದ ಹೈನುದ್ಯಮ ರೈತರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಸಣ್ಣ ರೈತರು ಅಗತ್ಯಕ್ಕೆ ಅನುಗುಣವಾಗಿ ಬೆಳೆದು ಲಾಭ ಪಡೆಯಬಹುದು. ಅದೇ ರೀತಿ ನಿಮಗೆಲ್ಲಿ ಈಗ ನೆರಳಿಗೆ ಈಗ ಈ ಭಾಗದಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಮತ್ತೆ ಕೆಲವರು ಮಾವಿನ ತೋಟ ಮಾಡ್ತಾರೆ. ನೆರಳಲ್ಲಿ ಸೂಕ್ತವಾದ ಬೆಳೆಗಳು ಅಂತ ಹೇಳಿದ್ರೆ ಒಂದು ಗಿಣಿ ಹುಲ್ ಅಂತ ಹೇಳ್ತಾರೆ. ಇದೊಂದು ಉತ್ತಮ ಗುಣಮಟ್ಟದ ಮೇವಿನ ಇಳುವರಿ ಕೊಡುವ ಬೆಳೆಯಾಗಿದೆ. ಮುಖ್ಯವಾಗಿ BG-1 ಮತ್ತು BG-2 ಹೊಸ ತಳಿಗಳು ಇದಾಗಿದೆ. ಇದನ್ನು ಸಹ ಬೀಜದಿಂದ 1 ಎಕರೆಗೆ 2 ಕೆಜಿ ಬೀಜ ಬಿತ್ತನೆ ಅಥವಾ ಬೇರುಳು ಗಡ್ಡೆಗಳಿಂದ 12,000 ಒಂದು ಎಕರೆಗೆ ನಾಟಿ ಮಾಡಬೇಕು. ಅಂತರ ಸಹ 2x2 ಸಾಲಿನಿಂದ ಸಸಿಯಿಂದ ಸಸಿಗೆ ಅಥವಾ ಸಾಲಿಂದ ಸಾಲಿಗೆ ಇರಬೇಕು. ನಾಟಿ ಮಾಡಿ ಮೊದಲನೇ ಕಟಾವು 2 ತಿಂಗಳಿಗೆ, ನಂತರ ಪ್ರತಿ 1.5 ತಿಂಗಳಿಗೆ ಕಟಾವು ಮಾಡಬಹುದಾಗಿದೆ. ಒಂದು ವರ್ಷದಲ್ಲಿ 5-6 ಕಟಾವನ್ನು ಪಡೆಯಬಹುದು. ಈ ಬೆಳೆಯ ಒಟ್ಟು ಹಸಿರು ಮೇವಿನ ಇಳುವರಿ ಪ್ರತಿ ಎಕರೆಗೆ 45-50 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದು. ಈ ಬೆಳೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚು ಸಂಶಯವಿದೆ. ನೆರಳಲ್ಲಿಯೇ ಉಲುಸಾಗಿ ಬೆಳೆಯುವುದು ಈ ಬೆಳೆಯ ವಿಶೇಷತೆ. ಅದೇ ರೀತಿ ಗ್ರೇಜಿಂಗ್ ಗಿಣಿ ಹುಲ್ಲು ಈ ಬೆಳೆಯ ಇಳಿಜಾರು ಪ್ರದೇಶಕ್ಕೆ ಸೂಕ್ತವಾಗಿರುವುದರಿಂದ ಮಣ್ಣಿನ ಸವಕಳಿ ತಡೆಗಟ್ಟಬಹುದು. ಆದ್ದರಿಂದ ಬದುಕು ಗಟ್ಟಿ ಮಾಡಲು ಹಾಗೂ ಕೃಷಿ ಹೊಂಡದ ಸುತ್ತಲೂ ಬೆಳೆಯಲು ಸೂಕ್ತವಾಗಿದೆ. ನೆರಳಿನಲ್ಲಿಯೂ ಹುಲಸಾಗಿ ಬೆಳೆಯುವುದರಿಂದ ಇದನ್ನು ತೋಟ ಪಟ್ಟೆಗಳಲ್ಲೂ ಸಹ ನಾಟಿ ಮಾಡಬಹುದು. ಬೀಜದಿಂದ ಆದರೆ ಪ್ರತಿ ಎಕರೆಗೆ 1-2 ಕೆಜಿ ಬೀಜ ಬೇಕಾಗುತ್ತದೆ. ಕಡ್ಡಿ ಅಥವಾ ಬೇರು ಅಂತ ಹೇಳಿದ್ರೆ ಎಕರೆಗೆ 12,000-15,000 ಬೇರುಳ್ಳ ಗಡ್ಡೆಗಳು ಅವಶ್ಯಕವಾಗಿದೆ. ಸಸಿಯಿಂದ ಸಸಿಗೆ ಮತ್ತು ಸಾಲಿಂದ ಸಾಲಿಗೆ 50 ಸೆಂಟಿಮೀಟರ್ ಅಂತರದಲ್ಲಿ ಅಂದ್ರೆ 2 ಅಡಿ ಮಿನಿಮಮ್ 2 ಅಡಿ ಅಂತರ ಬಿಟ್ಟು ನಾಟಿ ಮಾಡಬೇಕು. ಮೊದಲನೇ ಕಟಾವು 2 ತಿಂಗಳಿಗೆ, ನಂತರ ಪ್ರತಿ 1.5 ತಿಂಗಳಿಗೆ ಒಂದು ಸರಿ ನಾವು ಕಟ್ ಮಾಡಬಹುದಾಗಿದೆ. ಈಗ ಮಾಡೋದರಿಂದ 1 ಎಕರೆಗೆ 5-6 ಕಟಾವುಗಳು 1 ವರ್ಷದಲ್ಲಿ ಮಾಡಬಹುದು. ಸೊ 1 ಎಕರೆಗೆ 30-40 ಟನ್ ಅಷ್ಟು ಹಸಿರು ಮೇವಿನ ಇಳುವರಿ ಪ್ರತಿ ಎಕರೆಗೆ ವರ್ಷಕ್ಕೆ ಪಡೆಯಬಹುದು. ಈ ಬೆಳೆ ಬೆಟ್ಟ ಪ್ರದೇಶದಲ್ಲಿ ಬೆಳೆಯಲು ಇಲ್ಲವೇ ಬಿಳಿ ಭೂಮಿ ಗೋಮಾಳ ಅಭಿವೃದ್ಧಿಗೊಳಿಸಲು ಸಹ ಉಪಯುಕ್ತವಾದ ಬೆಳೆಯಾಗಿದೆ. ಈ ನಮಗೆ ಇನ್ನೊಂದು ಮುಖ್ಯವಾಗಿ ತಿಳಿದ್ರೆ ಸಿಗ್ನಲ್ ಹುಲ್ಲು. ಇದರ ವೈಜ್ಞಾನಿಕವಾಗಿ ಹೇಳಬೇಕಂತ ಹೇಳಿದ್ರೆ ಇದರ ಹೂವು ರೈಲ್ವೆ ಸಿಗ್ನಲ್ ಗೆ ಹೋಲುತ್ತದೆ. ಆದ್ದರಿಂದ ಇದರ ಸಿಗ್ನಲ್ ಹುಲ್ಲು ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮಗೆ ತಿಳಿದ್ರೆ 9.2% ಅಂದ್ರೆ ಶೇಕಡ ಕಚ್ಚಾ ಸಸ್ಯಜನಕ ಶೇಕಡ 60-62% ಜೀರ್ಣಾಗುವಿಕೆ ಅಂಶ ಇರುವುದರಿಂದ ಇದರ ವಿಶೇಷ ಗುಣಗಳು ಒಣ ಪ್ರದೇಶ ಮತ್ತು ಬಂಜರು ಭೂಮಿಯಲ್ಲಿಯೂ ಸಹ ಬೆಳೆಯಬಹುದು. ಬೇಸಿಗೆಯಲ್ಲೂ ಸಹ ಸುಮಾರಾಗಿ ಹಸಿರಾಗಿರುವುದು ಈ ಬೆಳೆಯ ವಿಶೇಷತೆ. ಯಾವುದೇ ರೋಗ ಇಲ್ಲವೇ ಕೀಟಗಳಿಂದ ಅಬಾಧಿತವಾಗಿರುತ್ತದೆ. ಪಶು ಮೇಯುವ ಒತ್ತಡವಿದ್ದಲ್ಲಿ ಹುಲಸಾಗಿ ಬೆಳೆಯುವುದು ಪಶುಗಳಿಗೆ ರುಚಿಕರ ಹಾಗೂ ಸ್ವಾದಿಷ್ಟ ಮೇವು ಸಿಗುತ್ತದೆ. ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ. ಇದನ್ನು ಹಸಿರು ಒಣ ಮೇವಿಗೆ ಸಹ ಶೇಖರಣೆ ಮಾಡಬಹುದಾಗಿದೆ. ಈ ಬೆಳೆಯನ್ನು ಈಗಾಗಲೇ ಅನೇಕ ಸಣ್ಣ ರೈತರು ಬೆಳೆದು ತಮ್ಮ ಪಶುಗಳಿಗೆ ಸುಧಾರಿತ ಪೌಷ್ಟಿಕಯುಕ್ತ ಮೇವನ್ನು ಕೊಡುತ್ತಿದ್ದಾರೆ. ಮಣ್ಣು ಸವಕಳಿಯನ್ನು ತಡೆಯುವ ಗುಣಧರ್ಮ ಹೊಂದಿದ್ದು ಇದನ್ನು ಬದುಗಳ ಮೇಲೆ ಬೆಳೆದಲ್ಲಿ ಬದುಗಳ ಸ್ಥಿರೀಕರಣ ಜೊತೆಗೆ ಮೇವನ್ನು ಸಹ ಕಾಲಕಾಲಕ್ಕೂ ಕಟಾವು ಮಾಡಬಹುದು. ಇದರಂತೆ ಇತರ ಇಳಿಜಾರು ಪ್ರದೇಶಗಳಲ್ಲಿ ಉದಾಹರಣೆ ಕೃಷಿ ಹೊಂಡದ ಸುತ್ತಲೂ ನೀರು ಹರಿದು ಹೋಗುವ ಕಾಲುವೆ ಇಬ್ಬದಿಯಲ್ಲಿ ಸಹ ಈ ಹುಲ್ಲನ್ನು ಬೆಳೆಯಬಹುದು. ಇದರಿಂದ ಕೃಷಿ ಕ್ಷೇತ್ರದ ಸದುಪಯೋಗ ಹಾಗೂ ಪಶು ಆಹಾರದ ಖರ್ಚು ಸಹ ಕಡಿಮೆ ಮಾಡಬಹುದಾಗಿದೆ. ಈಗ ಇನ್ನೊಂದು ಹುಲ್ಲು ಹೇಳಬೇಕಂದ್ರೆ ರೋಡ್ಸ್ ಹುಲ್ಲು. ಇದು ಹೆಚ್ಚು ಪೌಷ್ಟಿಕಯುಕ್ತ ಹುಲ್ಲು. ಇದು ಸವಳು ಭೂಮಿಯಲ್ಲಿ ಬೆಳೆದರೆ ಸವಳಿನ ಅಂಶ ಕಡಿಮೆ ಮಾಡುತ್ತದೆ ಮತ್ತೆ ಕಡಿಮೆ ಮಳೆ ಪ್ರದೇಶದಲ್ಲೂ ಸಹ ಇದನ್ನು ಬೆಳೆಯಬಹುದು. 6 ತಿಂಗಳವರೆಗೆ ಬರ ತಡೆದುಕೊಳ್ಳುವ ಗುಣಧರ್ಮ ಹೊಂದಿರುತ್ತದೆ. ಈ ಬೆಳೆಗೆ ಕೆಂಪು ಮಿಶ್ರಿತ ಮಣ್ಣು ಅವಶ್ಯಕ. ಇದು ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ. ಈಗ ಬೇರೊಂದ ನಾಟಿ ಮಾಡಿದ್ರೆ 15,000-18,000 ಬೇರು ಬೇಕಾಗ್ತದೆ ಅಥವಾ ಬೀಜ ಆಗದಂತ ಹೇಳಿದ್ರೆ 1 ಕೆಜಿ ಬೀಜ 1 ಎಕರೆಗೆ ಸಾಕಾಗ್ತದೆ. ಪ್ರತಿ 3 ತಿಂಗಳಿಗೆ ಮೊದಲನೇ ಕಟಾವು 3 ತಿಂಗಳಿಗೆ ಬಂದರೆ ತದನಂತರ ಪ್ರತಿ 1.5 ತಿಂಗಳಿಗೆ ಒಂದ್ಸರಿ ಕಟಾವು ಮಾಡಬಹುದಾಗಿದೆ. ಈ ರೀತಿ ಮಾಡೋದ್ರಿಂದ 1 ಎಕರೆಗೆ 40-50 ಟನ್ ಅಷ್ಟು ನಾವು ಹಸಿ ಮೇವನ್ನ 1 ಎಕರೆಗೆ ಪಡೆಯಬಹುದಾಗಿದೆ. ಈಗ ದ್ವಿದಳ ಧಾನ್ಯದ ಒಂದು ಮೇವಿನ ಬೆಳೆಗಳಿಗೆ ಬಂದ್ರೆ ವಾರ್ಷಿಕವಾಗಿ ಯಾವ ಬೆಳೆಗಳು ಮತ್ತೆ ಬಹುವಾರ್ಷಿಕವಾಗಿ ಯಾವ ಬೆಳೆಗಳು ಅಂತ ಸ್ವಲ್ಪ ಹೇಳಿ ಸರ್. ಅದೇ ರೀತಿ ನಮಗೆ ವಾರ್ಷಿಕ ಬೆಳೆಗಳು ಅಂತ ಹೇಳಿದ್ರೆ ಮೇವಿನ ಅಳಸಂದೆ ಆಗಿರ್ಬೋದು, ಮೇವಿನ ಉರುಳಿ ಆಗಿರ್ಬೋದು. ಅದೇ ರೀತಿ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳಿದ್ರೆ ಕುದುರೆ ಮೆಂತೆ, ಸ್ಟೈಲೋಜ್ ಅಂತ ಹೇಳ್ಬೋದು. ಈಗ ನಮಗೆ ಮೊದಲನೇದಾಗಿ ಮೇವಿನ ಅಳಸಂದೆ ಬಗ್ಗೆ ಹೇಳೋದಾದ್ರೆ ಇದು ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕಾಯಿ ಕಟ್ಟುವಂತದಲ್ಲಿ ಅಂದ್ರೆ ಸುಮಾರು 70 ದಿನಗಳಲ್ಲಿ ಕಟಾವು ಮಾಡಬೇಕು. ಈ ಇದರಲ್ಲಿ ಮುಖ್ಯವಾಗಿ ಸ್ವಾದ್ ಅಂತ ಒಂದು ತಳಿ ಇದೆ. ಇದು ನಮ್ಮ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಿಲೀಸ್ ಮಾಡಿದ್ರು. ಅದೇ ರೀತಿ ಒಂದು MFC ನಮ್ಮ ಮಂಡ್ಯ ಕ್ಯಾಂಪಸ್ ಇಂದ MFC 08 ಮತ್ತು MFC 09 ಅಂತೇಳಿ ಬಿತ್ತನೆಗೆ ಒಳ್ಳೆ ಸೂಕ್ತವಾಗಿದೆ. ಸಾಲಿನಿಂದ ಸಾಲಿಗೆ ಅಂತರ 30 ಸೆಂಟಿಮೀಟರ್ ಅಂತರ ಇದ್ದಲ್ಲಿ ಬಿತ್ತನೆಗೆ 45 ಕೆಜಿ ಬೀಜ ಬೆಳೆಸಬೇಕು. ಬೆಳೆಯಲ್ಲಿ ಶೇಕಡ 50% ಹೂ ಬಂದ ನಂತರ ಕಟಾವು ಮಾಡಬೇಕು. ಈ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಸಹ ಮೇವಿನ ಬೆಳೆ ಮತ್ತು ಮೇವಿನ ಮೆಕ್ಕೆಜೋಳ ಬೀಜದೊಂದಿಗೆ ಸೇರಿಸಿಯೂ ಬಿತ್ತನೆ ಮಾಡಬಹುದು. ಇಡೀ ಬೆಳೆಯಾಗಿ ಬೆಳೆದರಿಂದ ಪ್ರತಿ ಎಕರೆಗೆ 12 ಟನ್ ಹಸಿರು ಮೇವು ಹಾಗೂ ಮಿಶ್ರ ಬೆಳೆಯಾಗಿ ಪ್ರತಿ ಎಕರೆಗೆ 6 ಟನ್ ಹಸಿರು ಮೇವನ್ನು ಇಳುವರಿಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಮೇವಿನ ಉರುಳಿ ಬಗ್ಗೆ ಹೇಳಿದ ಅಂತ ಹೇಳಿದ್ರೆ ಇದು ಸಹ ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕಾಳು ಕಟ್ಟುವಂತದಲ್ಲಿ ಅಂದ್ರೆ 80 ದಿವಸಗಳಲ್ಲಿ ಇದನ್ನು ಕಟಾವು ಮಾಡಬಹುದಾಗಿದೆ. ಇದು ಹೆಚ್ಚು ಪೌಷ್ಟಿಕಾಂಶ, ಜೀವಸತ್ವಗಳು, ಖನಿಜಾಂಶಗಳು ಹಾಗೂ ಶರ್ಕರ ಪಿಷ್ಟಗಳಿಂದ ಕೂಡಿದ ರುಚಿಕರವಾದ ಮೇವು. ಇದರಲ್ಲಿ ಮುಖ್ಯವಾಗಿ ದೀನನಾಥ DFH ಅಂತ ಈ ತಳಿ ಬಿತ್ತನೆಗೆ ಸೂಕ್ತವಾಗಿರುತ್ತೆ. ಪ್ರತಿ ಎಕರೆಗೆ 12 ಕೆಜಿ ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಪ್ರತಿ ಎಕರೆಗೆ 6 ಕೆಜಿ ಸಾರಜನಕ, 12 ಕೆಜಿ ರಂಜಕನ ಒದಗಿಸುವ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಬಿತ್ತನೆಗೆ ಮುಂಚೆ ಹಾಕಬೇಕು. ಬೆಳೆಯಲ್ಲಿ ಶೇಕಡ 50% ಹೂ ಬಂದ ನಂತರ ಮೇವಿಗಾಗಿ ಕಟಾವು ಮಾಡಬೇಕು. ಕಾಯಿ ಕಟ್ಟುವ ಹಂತದಲ್ಲಿ ಕಟಾವು ಮಾಡಿದರೆ ಎಕರೆಗೆ 6 ಟನ್ ಹಸಿರು ಮೇವು ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಇದರಲ್ಲಿ ಬಹುವಾರ್ಷಿಕ ದ್ವಿದಳ ಧಾನ್ಯಗಳಂದ್ರೆ ಮುಖ್ಯವಾಗಿ ಕುದುರೆ ಮೆಂತೆ ಮತ್ತು ಸ್ಟೈಲೋಜೆಂಥಸ್. ಇದು ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕುದುರೆ ಮೆಂತೆ ಹೂವಾಡುವ ಹಂತದಲ್ಲಿ ಮೊದಲನೇ ಕಟಾವು 60 ದಿವಸಗಳ ನಂತರ ಪ್ರತಿ 20-25 ದಿನಗಳಿಗೊಮ್ಮೆ ಮಾಡಬಹುದಾಗಿದೆ. ಈ ಬೆಳೆಯನ್ನು ಶೇಕಡ 50% ಹೂವಾಡುವ ಹಂತದಲ್ಲಿ ಕಟಾವು ಮಾಡಿದ್ರೆ ಬಹಳ ಇಳುವರಿ ಬರುತ್ತದೆ. ಇದು ಇಡಿಯಾಗಿ ಬೆಳೆದಾಗ ಪ್ರತಿ ಎಕರೆ ಎಕರೆಗೆ ಒಂದು 12-15 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಸ್ಟೈಲೋಜಾಂಥಸ್, ಇದು ಸಹ ಬಹುವರ್ಷಿಕ ಮೇವಿನ ಬೆಳೆಯಾಗಿದ್ದು ಹೂವಾಡುವಂತದಲ್ಲಿ ಕಟಾವು ಮಾಡಿ ಬೆಳೆಯ ಈ ಸದಾ ಕಾಲ ಚಿಗುರು ಬೆಳೆಯುವ ಬೆಳೆಯಾಗಿದ್ದು ಬಿತ್ತನೆಗೆ ಜೂನ್ ಮತ್ತು ಜುಲೈ ತಿಂಗಳ ಸೂಕ್ತ ಕಾಲ. ಕೆಂಪು ಮಣ್ಣು, ಕಪ್ಪು ಮಣ್ಣು ಮತ್ತು ಬಂಡೆಗಲ್ಲುಗಳನ್ನು ಒಳಗೊಂಡ ಜಮೀನು ಸಹ ಹಾಗೂ ಗುಡ್ಡಗಾಡು ಪ್ರದೇಶ ಸಹ ಬೆಳೆಯಬಹುದಾಗಿದೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಯಮಟಾ ಮತ್ತು ಸ್ಕ್ಯಾಬ್ರಾ ತಳಿಗಳು ಬಿತ್ತನೆಗೆ ಸೂಕ್ತ. ಪ್ರತಿ ಎಕರೆಗೆ 1-1.5-2 ಕೆಜಿ ಬೀಜವನ್ನು ಸಾಲಿಂದ ಸಾಲಿಗೆ 1.5 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಎಕರೆಗೆ 20 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟಾಷ್ ಒದಗಿಸುವ ರಸಗೊಬ್ಬರಗಳನ್ನು ಬಳಸಬೇಕಾಗುತ್ತದೆ. ನಮಗೆಲ್ಲ ತಿಳಿದಿರುವಂತೆ ಸ್ಟೈಲೋಜೆಂಥಸ್ ಜೊತೆಗೆ ಸಿಗ್ನಲ್ ಹುಲ್ಲನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಪ್ರತಿ ಎಕರೆಗೆ 20 ಟನ್ ಹಸಿರು ಮೇವಿನ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಬೀಜೋಪಚಾರ ಮಾಡಿದ ಬೀಜಗಳನ್ನು ಸಗಣಿ ಮತ್ತು ಮಣ್ಣಿನ ಮಿಶ್ರಣದಿಂದ ಲೇಪಿಸಿ 40 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳಲ್ಲಿ ಬಿತ್ತನೆ ಕೈಗೊಳ್ಳಬೇಕು. ವರ್ಷದಲ್ಲಿ 40-50 ದಿನಗಳಿಗೆ ಅಂತರದಲ್ಲಿ 3 ಕಟಾವನ್ನು ಮಾಡಬಹುದಾಗಿದೆ. ಪ್ರತಿ ಎಕರೆಗೆ 8-10 ಟನ್ ಹಸಿರು ಮೇವು ಸ್ಟೈಲೋಜೆಂಥಸ್ ಮತ್ತು 10-12 ಟನ್ ಸ್ಟೈಲೋಜೆಂಥಸ್ ಯಮಟದಿಂದ ಪಡೆಯಬಹುದಾಗಿದೆ. ಒಟ್ಟಾರೆಯಾಗಿ ಈ ಹಸಿರು ಮೇವು ಅಥವಾ ಹಸಿರು ಮೇವು ಅಂತ ಹೇಳ್ತೀವಿ, ಇದರ ಒಂದು ನಿರ್ವಹಣೆಗೆ ಬಂದ್ರೆ ಜಾನುವಾರುಗಳ ಒಂದು ಹಾಲಿನ ಉತ್ಪಾದನೆಯಲ್ಲಿ ಇದು ಯಾವ ಒಂದು ಪಾತ್ರ ವಹಿಸುತ್ತದೆ ಅನ್ನೋದು ಒಂದು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆಲ್ಲ ತಿಳಿದಿರುವಂತೆ ಈ ಸುಧಾರಿತ ಮೇವಿನ ಬೆಳೆಗಳಿಂದ ಉತ್ತಮ ಗುಣಮಟ್ಟವಾದ ಮೇವು ಪಡೆಯಬೇಕಾದ್ರೆ ಸರಿಯಾದ ಸಮಯಕ್ಕೆ ಅಂದರೆ ಹೂವಾಡುವ ಹಂತದಲ್ಲಿ ಕಟಾವು ಮಾಡಬೇಕು. 3 ಭಾಗ ಏಕದಳ ಮೇವು ಆದರೆ 1 ಭಾಗ ದ್ವಿದಳ ಮೇವು ಪಶುಗಳ ಆಹಾರದಲ್ಲಿ ಇರುವುದು ಅವಶ್ಯಕ. ಕೃಷಿ ಭೂಮಿಯ ಫಲವತ್ತತೆಗೆ ಹಾಗೂ ಪಶುಗಳ ಅವಶ್ಯಕತೆಗೆ ಅನುಗುಣವಾಗಿ ಸುಧಾರಿತ ಮೇವಿನ ಬೆಳೆಗಳು ಆಯ್ಕೆ ಮಾಡಬೇಕು. ಸುಧಾರಿತ ಹುಲ್ಲು ಮತ್ತು ಮೇವಿನ ಬೆಳೆಗಳನ್ನು ಪಶುಗಳ ಆಹಾರಕ್ಕಾಗಿ ಬೆಳೆಯುವುದು ಮುಖ್ಯ ಉದ್ದೇಶವಾದರೆ ಇವುಗಳಲ್ಲಿ ಇತರೆ ಉಪಯೋಗಕ್ಕಾಗಿ ಸಹ ಬೆಳೆಯಬಹುದಾಗಿದೆ. ಈ ಬೆಳೆಗಳನ್ನು ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ಬದುಗಳ ಮೇಲಾಗಿ ಕೃಷಿ ಹೊಂಡದ ಸುತ್ತಲೂ ತೋಟೆ ಪಟ್ಟಗಳಲ್ಲಿ ಸಹ ಬೆಳೆಯಬಹುದಾಗಿದೆ. ಕೆಲವೊಂದು ಬೆಳೆಗಳನ್ನು ಸವುಳು ಇಲ್ಲವೇ ಭೂಮಿಯಲ್ಲಿ ಬೆಳೆದಾಗ ಸವಳಿನಂಶ ಕ್ರಮೇಣ ಕಡಿಮೆ ಆಗಿರುವುದು ಕಂಡು ಬರುತ್ತದೆ. ಅದರಂತೆ ಜವಳು ಭೂಮಿಯನ್ನು ಉಪಯೋಗಿಸಿಕೊಂಡು ಮೇವಿನ ಉತ್ಪಾದನೆ ಸಹ ಮಾಡಲಾಗಿದೆ. ಈ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಫಲವತ್ತತೆ ಹಾಗೂ ಅನುಪಯುಕ್ತ ಕೃಷಿ ಕ್ಷೇತ್ರದ ಉಪಯೋಗದಲ್ಲಿ ಈ ಬೆಳೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಮೇವು ಬೆಳೆಗಳನ್ನು ಬೆಳೆಯುವುದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು. ಮೇವನ್ನು ಪಶುಗಳಿಗೆ ತಿನ್ನಿಸುವುದರಿಂದ ಸಾಂದ್ರೀಕರಿಸಿದ ಪಶು ಆಹಾರದ ಅವಶ್ಯಕತೆ ಹೆಚ್ಚಾಗಿ ಕಂಡುಬರುವುದಿಲ್ಲ. ಇದರಿಂದಾಗಿ ಪಶುಗಳಲ್ಲಿ ಉತ್ತಮ ಆರೋಗ್ಯ ಜೊತೆಗೆ ಪಶುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು ಇಳಿಮುಖ ಕಂಡುಬರುತ್ತದೆ. ಪಶುಗಳಲ್ಲಿ ಯಶಸ್ವಿ ಗರ್ಭಧರಿಸುವಿಕೆ ಕಾಣಬಹುದು. ಪ್ರಮುಖವಾಗಿ ಹಾಲಿನ ಇಳುವರಿ ಮತ್ತು ಗುಣಮಟ್ಟವಾದ ಗಣನೀಯ ಸುಧಾರಣೆ ಕಂಡುಬರುತ್ತದೆ. ಹೆಚ್ಚಿನ ಒಂದು ತಮ್ಮಿಂದ ಮಾಹಿತಿ ಪಡೆಯುವುದಾದರೆ ಈ ಮೇವಿನ ಬೆಳೆಗಳ ಬಗ್ಗೆ ಅವರಿಗೆ ಇನ್ನೂ ಒಂದು ಮಾಹಿತಿ ಬೇಕಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್. ನಮ್ಮ ದೂರವಾಣಿ ಸಂಖ್ಯೆ 9449-1-9-1-8-1-2. ಇನ್ನೊಂದು ಸರಿ 9449-1-9-1-8-1-2. ಧನ್ಯವಾದ ಸರ್. ಇದುವರೆಗೆ ತಾವು ಅಧಿಕ ಒಂದು ಹಾಲು ಉತ್ಪಾದನೆಯಲ್ಲಿ ಹಸಿರು ಮೇವಿನ ಪಾತ್ರದ ಕುರಿತು ಮತ್ತೆ ಈ ಮೇವಿನ ಬೆಳೆಗಳು ಹೆಂಗೆ ನಾವು ಬೆಳಿಬೇಕು, ಯಾವ ಒಂದು ಕ್ರಮನ ಅನುಸರಿಸಬೇಕು ಅನ್ನೋದನ್ನು ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಅದರಲ್ಲಿ ವಿಶೇಷವಾಗಿ ಭದ್ರಾವತಿ ಆಕಾಶವಾಣಿಯ ರೈತ ಬಾಂಧವರಿಗೆ ತಾವು ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಧಿಕ ಹಾಲು ಉತ್ಪಾದನೆಯಲ್ಲಿ ಹಸಿರು ಮೇವಿನ ಬಳಕೆ ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವೆಂಕಟೇಶ್ ಎಂಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಕೇಳಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವುಲೆ ಶಿವಮೊಗ್ಗದ ಸಹ್ಯಾದ್ರಿ ಮಾರಾಟ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಶ್ರೀ ರಾಜು ಎಸ್ಜೆ ಅವರೊಂದಿಗಿನ ಸಂದರ್ಶನವನ್ನ, ಇದರ ಪ್ರಸ್ತುತಿ ಹಾಗೂ ಇವರನ್ನು ಸಂದರ್ಶಿಸುವವರು ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ನಾನು ಇವತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಸಹ್ಯಾದ್ರಿ ಮಾರಾಟ ಕೇಂದ್ರ ಈ ಒಂದು ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದೇನೆ. ಇವತ್ತು ನಮ್ಮ ಜೊತೆ ರಾಜ್ ಅವರು ಇದ್ದಾರೆ, ಇವರು ಮಾರಾಟ ಕೇಂದ್ರದ ಮೇಲ್ವಿಚಾರಕರಾಗಿದ್ದಾರೆ. ಇನ್ನೇನು ಈ ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉತ್ಪನ್ನ ಮಾಡ್ತಕ್ಕಂತ ಒಂದು ಸಾವಯವ ಗೊಬ್ಬರ ಆಗಿರ್ಲಿ ಅಥವಾ ಜೈವಿಕ ಗೊಬ್ಬರಗಳಾಗ್ಲಿ ಈ ಮುಖ್ಯವಾಗಿ ಇದರ ಒಂದು ವಿತರಣೆ ಮಾಡ್ತಾರೆ ನಿಗದಿತ ದರದಲ್ಲಿ. ಬನ್ನಿ ಈಗ ಈ ಒಂದು ಕೇಂದ್ರದ ಆರಂಭ ಯಾವಾಗಾಯ್ತು, ಇದರ ಉದ್ದೇಶ ಏನು, ಕಾರ್ಯಚಟುವಟಿಕೆಗಳು ಏನು ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರ ತಮಗೆ ಸ್ವಾಗತ ಕೋರುತ್ತಾ. ರಾಜು ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಕಿರು ಪರಿಚಯದೊಂದಿಗೆ ಈ ಒಂದು ಸಹ್ಯಾದ್ರಿ ಮಾರಾಟ ಕೇಂದ್ರದ ಒಂದು ಆರಂಭ ಯಾವಾಗಾಯ್ತು? ಸರ್, ನನ್ನ ಹೆಸರು ರಾಜು ಅಂತ ಹೇಳಿ, ನಾವಿಲ್ಲಿ ಸಹ್ಯಾದ್ರಿ ಮಾರಾಟ ಕೇಂದ್ರದಾಗೆ ಮೇಲ್ವಿಚಾರಣೆ ನೋಡ್ತಾ ಇದ್ದೀನಿ. ಇದನ್ನ ಇದೀವಾಗ ಪ್ರಾರಂಭ ಆಗಿದೆ 2022 ಇಸ್ವಿ ಒಳಗೆ. ಜೂನ್ ಒಳಗಿದ್ದು ಪ್ರಾರಂಭ ಆಗಿತ್ತು. ಇವಾಗ ಇಲ್ಲಿಗೆ 3 ವರ್ಷ ಆಗ್ತಾ ಬಂತು ಪ್ರಾರಂಭ ಆಗಿ. ಆರಂಭದಲ್ಲಿ ಯಾವ ಒಂದು ಉತ್ಪನ್ನಗಳ ಒಂದು ಜೈವಿಕ ಗೊಬ್ಬರ ಆಗಿರ್ಲಿ ಅಥವಾ ಜೈವಿಕ ರಾಸಾಯನಿಕ ಗೊಬ್ಬರಗಳಾಗಿರ್ಲಿ ಯಾವ ಒಂದು ಉತ್ಪನ್ನಗಳ ಒಂದು ಮಾರಾಟದ ಜೊತೆಗೆ ಆರಂಭ ಮಾಡಿದ್ರಿ ಸರ್? ಸರ್, ಮೊದಲನೇ ಆಗಿ ನಾವು ಈ ಟ್ರೈಕೋಡರ್ಮಾ ಅಂತ ಒಂದು, ಇನ್ನೊಂದು ಸೂಡೋಮೋನಸ್ ಅಂತ ಬರುತ್ತೆ, ಇವೆರಡರಿಂದನೇ ಅದು. ಆಮೇಲೆ ಅಜಿಟೋಬ್ಯಾಕ್ಟರ್ ಬೆಸೆಲಸ್ PSB ಅಂತ ಇದು ಮಾಡ್ತೀವಿ. ಇದು ಪೌಡರ್ ರೂಪದಾಗೆ ಮತ್ತೆ ಲಿಕ್ವಿಡ್ ರೂಪದಾಗೆ ಎರಡು ರೂಪದಾಗೆ, ಇದನ್ನ ದ್ರವ ರೂಪದಲ್ಲಿ ಎರಡರಲ್ಲೂ ಸ್ಟಾರ್ಟ್ ಮಾಡಿದ್ ಮೊದಲನೇ ಇದು. ಇದೆಲ್ಲ ಮುಖ್ಯವಾಗಿ ಈಗ ಕೇಳಿದ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ನವಿಲೆ ಒಂದು ಕೇಂದ್ರಕ್ಕೆ ಬಂದ್ರೆ ಯಾವ ಒಂದು ಉತ್ಪನ್ನಗಳನ್ನ ನೀವು ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡ್ತಕ್ಕಂತ ವ್ಯವಸ್ಥೆ ಮಾಡಿದೀರಾ? ಸರ್, ನಮ್ಮಲ್ಲಿ ಇವಾಗ ಎಲ್ಲಾ ರೀತಿಯಾಗೂ, ಇವಾಗ ಮೊದಲು ಬರೀ ಜೈವಿಕ ಗೊಬ್ಬರ, ಇವಾಗ ಎಲ್ಲ ಜೈವಿಕ ಗೊಬ್ಬರಗಳು ಪ್ಲಸ್ ಆಮೇಲೆ ಇವಾಗ ಇನ್ನು ಒಂದೆರಡು ಕಂಪ್ನಿ ಇನ್ಕ್ಯೂಬೇಟರ್ ಆಗಿ ಕೊಟ್ಟಿದೀವಿ. ಒಂದು ಇಕೋಫಿತ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅವರು ಕೂಡ ನಮ್ಮಲ್ಲೇ ಇದ್ ಮಾಡ್ತಾ ಇದ್ರೆ, ಅವ್ರದೆಲ್ಲ ಪ್ರಾಜೆಕ್ಟ್ ಬಂದು ಇವಾಗ ನಮ್ಮ ಒಂದು ಇರುವಕ್ಕಿ ಕಾಲೇಜ್ ಒಳಗೆ ಆಗ್ತಾ ಇದೆ. ಅದೆಲ್ಲ ಅಲ್ಲಿ ಇರುವಕ್ಕಿ ಕಾಲೇಜ್ ಒಳಗೆ ಆಗುತ್ತೆ. ಇನ್ನು ಉಳಿದಿದ್ದು ಇಲ್ಲೇ ಪೌಡರ್ ಇದೆಲ್ಲ ಶಿವಮೊಗ್ಗದ ನವಲೆ ಕಾಲೇಜ್ ಇದ್ರೊಳಗೆ ತಯಾರಾಗ್ತಾ ಇದೆ. ಅದೆಲ್ಲ ಇಲ್ಲಿ ನಮ್ಮಲ್ಲಿ ನಿಮಗೆ ಯೂಮಿಕ್ ಆಸಿಡ್, ತರಕಾರಿ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್ಸ್, ಟ್ರೈಕೋಡರ್ಮಾ, ಸೂಡೋಮೋನೋಸ್, ವೇಸ್ಟ್ ಡಿಕಾಂಪೋಸರ್, ಈ ಒಂದು ಅಡಿಕೆ ಸಿಪ್ಪೆ ಕೊಳಿತಕ್ಕಂತ ಇದಕ್ಕೆಲ್ಲದಕ್ಕೂ ಉಪಯೋಗ ಆಗ್ತಕ್ಕ ವೇಸ್ಟ್ ಡಿಕಾಂಪೋಸರ್, ರಂಜಕ ಕರಗಿಸ್ತಕ್ಕಂತ PSB, ಆಮೇಲೆ ಪೊಟಾಷಿಯಂ ಮೊಬಿಲೈಸಿಂಗ್ ಅಂತ ಹೇಳಿ KMB ಸಿಗುತ್ತೆ. ಆಮೇಲೆ ಮೆಟರೈಸಿಯಂ ಅಂದ್ರೆ ಈ ಗೊಣ್ಣೆ ಹುಳ, ಬೇರು ಹುಳ ಅನ್ನೋದಕ್ಕೆ ಏನು ಹೋಗ್ಲಾಟಕ್ಕೆ ಇರುತ್ತೋ ಅದಕ್ಕೆ ಎಲ್ಲ ಮೆಟರೈಸಿಯಂ ಅಂತ ಇರುತ್ತೆ. ಆಮೇಲೆ ಇನ್ನೊಂದು ಎರೆಹುಳ ಗೊಬ್ಬರ ಸಿಗುತ್ತೆ ನಮ್ಮಲ್ಲಿ, ಈ ಒಂದು ಸಾವಯವ ಎರೆಹುಳ ಗೊಬ್ಬರ, ಅದು ನಿಮಗೆ NPK ಇದ್ರದ್ದು ಎನ್ರಿಚ್ಡ್ ಆಗಿರುತ್ತೆ, ಅದು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಆಮೇಲೆ ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಗಳು, ಈ ಒಂದು ಅರೆಕಾಯಿಗಾಗಿರ್ಲಿ ಅಥವಾ ಬಾಳೆ ಇದಕ್ಕಾಗಿರ್ಲಿ ಅಥವಾ ವೆಜಿಟೇಬಲ್ಸ್ ಆಗಿರ್ಲಿ, ಇಲ್ಲೆಲ್ಲ ಸಿಗುತ್ತೆ. ಆಮೇಲೆ ಇನ್ನೊಂದು ಜೇನುತುಪ್ಪ, ನಮ್ಮಲ್ಲಿ ಪ್ಯೂರ್ ಜೇನುತುಪ್ಪ ಒಂದು ನಮ್ಮಲ್ಲಿ ಈ KG, ಅರ್ಧ KG ಮತ್ತು 1/2 KG ರೂಪದ ಸಿಗುತ್ತೆ. ಆಮೇಲೆ ವಿವಿಧ ರೀತಿಯ ಪ್ರಮಾಣಿತ ಬೀಜಗಳು, ಆವಾಗ ಒಂದು ಸೀಸನ್ ವೈಸ್ ಯಾವ್ದು ನಮ್ಮಲ್ಲಿ ಸದ್ಯಕ್ಕೆ ನಾವು ಈ ಭತ್ತ ಮತ್ತೆ ರಾಗಿ ಈ ತರ ಇವನ್ನೆಲ್ಲ ಕೊಡ್ತಾ ಇದ್ದೀವಿ ಇದೆಲ್ಲ ಇವಾಗ. ಆಮೇಲೆ ಕೃಷಿ ಸಂಬಂಧಿತ ಪುಸ್ತಕಗಳು ಕೂಡ ನಮ್ಮಲ್ಲಿ ದೊರೆಯುತ್ತವೆ. ಎಲ್ಲ ವಿಜ್ಞಾನಿಗಳು ಏನು ಬರ್ದಿರತಕ್ಕಂತ ಇಲ್ಲ, ಇದನ್ನ ಕೃಷಿ ಸಂಬಂಧಿತ ಪುಸ್ತಕಗಳು ಕೂಡ ದೊರೆಯುತ್ತೆ. ಮುಖ್ಯವಾಗಿ ಈಗ ಇರುವಕ್ಕಿ ಆವರಣಕ್ಕೆ ಬಂದ್ರೆ, ಕೇಳಿದ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಒಂದು ಆವರಣಕ್ಕೆ ಬಂದ್ರೆ ಅಲ್ಲಿ ಯಾವ ಒಂದು ವಿಜ್ಞಾನಿಗಳ ಒಂದು ಸಲಹೆದ ಮೇರೆಗೆ, ವಿಜ್ಞಾನಿಗಳ ಒಂದು ತಂತ್ರಜ್ಞಾನದ ಮೇಲೆ ಉತ್ಪನ್ನಗಳನ್ನ ಉತ್ಪಾದಿಸಿ ಇಲ್ಲಿ ಸರಬರಾಜು ಮಾಡ್ತಾ ಇದ್ದೀರಾ ಸರ್? ಅಲ್ಲಿ ನಾವೆಲ್ಲ ನಿಮಗೆ ಅಲ್ಲಿ AMC ಅಂತ ಹೇಳಿ ಒಂದು ಇದನ್ನ ಅರ್ಕಾ ಮೈಕ್ರೋಬಾ ಕನ್ಸೆಪ್ಟ್ ಅಂತ AMC ಅಂತ ಬರುತ್ತೆ. ಇದೆಲ್ಲ ಲಿಕ್ವಿಡ್ಸ್ ಎಲ್ಲ ಅಲ್ಲೇ ಆಗುತ್ತೆ. ಇನ್ನೊಂದು ಟ್ರೈಕೋಡರ್ಮಾ, ಸೂಡೋಮೋನಸ್, ಈ ತರ ಮತ್ತೆ ಈ ಒಂದು ಸಸ್ಯ ಪೋಷಕ ಅಂತ ಹೇಳಿ ಈ ಒಂದು ನರ್ಸರಿ ಟ್ರೈಗಳಿಗೆ ಇದ್ ಮಾಡೋದಕ್ಕೆ ವೆಜಿಟೇಬಲ್ಸ್ ಇದಕ್ಕೆ, ಮತ್ತೆ ಈ ಟ್ರಿಸಿಲೋಮೈಸಿಸ್, ಮೆಟರೈಸಿಯಂ, ಈ ತರ ಒಂದೆಲ್ಲಾ ಜೈವಿಕ ಗೊಬ್ಬರದ ಲಿಕ್ವಿಡ್ ಮತ್ತೆ ಪೌಡರ್ ಇದು ನಮ್ಮ ಒಂದು ಇರುವಕ್ಕಿ ಕಾಲೇಜ್ ಒಳಗೆ ತಯಾರಾಗುತ್ತೆ. ಅಲ್ಲಿ ಈಗ ದ್ರವ ರೂಪದ ಒಂದು ಜೈವಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ ಬಂದ್ರೆ ಪ್ರಮುಖವಾಗಿ ಯಾವ್ಯಾವು? ಆಮೇಲೆ ಹರಳು ರೂಪದ ಒಂದು ಗೊಬ್ಬರಕ್ಕೆ ಬಂದ್ರೆ ಜೈವಿಕ ಗೊಬ್ಬರಗಳು ಎಲ್ಲ ಪೌಡರ್ ಮತ್ತೆ ಲಿಕ್ವಿಡ್ ಇದ್ರೊಳಗೆ ದೊರೆಯುತ್ತೆ. ಇವಾಗ ಹರಳು ಗೊಬ್ಬರ ಇವಾಗ ನಮ್ಮಲ್ಲಿ ಕೆಮಿಕಲ್ ಗೊಬ್ಬರ ಯಾವ್ದು ಇಲ್ಲ, ಎಲ್ಲ ಸಾವಯವ ಗೊಬ್ಬರ ಇದನ್ನೇ ಜಾಸ್ತಿ. ಇವಾಗ ನೀವು ಅರಳು ಗೊಬ್ಬರ ಇದಕ್ಕಂದ್ರೆ ಇವಾಗ ಏನು ಯೂಮಿಕ್ ಆಸಿಡ್ ಅಂತ ಸಿಗುತ್ತೆ ಗ್ರಾನ್ಯುಲ್ ಇದಕ್ಕೆ, ಅದೊಂದು ಎಕರೆಗೆ ಒಂದು 10-15 KG 20 KG ತನಕ ಕೊಡಬಹುದು ಅದನ್ನ. ಈ ಒಂದು ಕೆಮಿಕಲ್ ಗೊಬ್ಬರ ಜೊತೆ DAP ಅಥವಾ 20-20 ಈ ತರ ಇದ್ರೊಳಗೆ ಕೊಡಬಹುದು ಅದನ್ನ. ಈಗ ರೈತರಿಂದ ಸುತ್ತಮುತ್ತಲಿನ ಇರ್ತಕ್ಕಂತ ರೈತರು ಶಿವಮೊಗ್ಗ ಏನು ಈ ಒಂದು ಪರಿಸರದಲ್ಲಿ ಅಬ್ಬಲ್ಗೆರೆ, ಆಮೇಲೆ ಮತ್ತೋಡು, ಬಸವನಗಂಗೂರು, ಈ ಒಂದು ಪ್ರದೇಶ ಸುತ್ತಮುತ್ತಲ ಒಂದು ಪ್ರದೇಶದ ರೈತರು, ರೈತರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ? ಸರ್, ಇದು ನಮ್ಮಲ್ಲಿ ಬಹಳ ವರ್ಷದಿಂದ ಕಾಲೇಜ್ ಆಗಿರೋದ್ರಿಂದ ಪ್ರತಿಯೊಂದು ಇಲ್ಲ ಅವ್ರಿಗೆ ಎಲ್ಲಾ ಸಲಹೆಗಳು ಸಿಗುತ್ತೆ ಎಲ್ಲ ಇದನ್ನು. ಆಮೇಲೆ ಅವರಿಗೆ ಈ ಒಂದು ಮಂತ್ಲಿ 2-3 ಸತಿ ಅವರಿಗೆ ಕಾರ್ಯಾಗಾರಗಳು ಇರುತ್ತಿಲ್ಲ, ಇಲ್ಲೆಲ್ಲ KVK ಇದ್ರಿಂದ ಅದೆಲ್ಲ ಏರ್ಪಡಿಸಿರ್ತಾರೆ. ಅದ್ರದೆಲ್ಲ ಸಲಹೆ ಸೂಚನೆ ಇದನ್ನ ಸೂಚನೆ ತಗೊಂತಾರೆ. ಎಲ್ಲ ವಿಜ್ಞಾನಿಗಳು ಕೂಡ ಇಲ್ಲೇ ಅವ್ರು ಬಂದವರಿಗೆಲ್ಲ ಯಾವುದೇ ರೀತಿ ರೋಗ ಲಕ್ಷಣ ಇದಾಗಿರ್ಲಿ ಅವರಿಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ ಅದನ್ನ. ಆಮೇಲೆ ಇಲ್ಲಿ ಅಬ್ಲಿಗೆರೆ ಅಂತೆಲ್ಲ ಹಲವಾರು ಸುತ್ತ ಶಿವಮೊಗ್ಗ ಡಿಸ್ಟಿಕ್ ಏನು ಎಲ್ಲಾ ಒಂದು ರೈತರು ಇಲ್ಲಿಗೆ ಬಂದು ಅದನ್ನು ಸಲಹೆಗಳು ತಗೊಂಡು ಅದನ್ನ ಸದುಪಯೋಗ ಪಡಿಸ್ಕೊಂತ ಇದಾರೆ ಎಲ್ಲ ಇದನ್ನು. ಆಮೇಲೆ ನಮ್ಮಲ್ಲೇ ಇವಾಗ ಇವೆಲ್ಲ ಜೈವಿಕ ಗೊಬ್ಬರಗಳು ಇದೆಲ್ಲ ಅವರಿಗೆ ಒಂದು ಗೌರ್ಮೆಂಟ್ ರೀತಿಯ ದರದಲ್ಲಿ ಸಿಗ್ತಾ ಇರೋದನ್ನ ಅನುಕೂಲ ಆಗಿದೆ. ಪ್ಲಸ್ ಇಲ್ಲೇ ಒಂದು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಗ್ಯಾರಂಟಿ ಅನ್ನೋದೊಂದು ರೈತರಿಗೆ ಒಂದ್ ಇದು ಸಿಗುತ್ತೆ, ಕಾಲೇಜ್ ಒಳಗೆ ಸಿಗ್ತಕ್ಕಂತ ಒಂದ್ ಪ್ರಾಡಕ್ಟ್ ಅಂತ ಒಂದ್ ಇದ್ರ ಮೇಲೆ ಹಾಗೆ ಎಲ್ಲರೂ ಬಂದು ತಗೊಂಡು. ಈಗ ನೀವು ಅಂದ್ರೆ ವಿಶ್ವವಿದ್ಯಾಲಯದಿಂದ ಏನು ಮಾರಾಟದ ಒಂದು ವ್ಯವಸ್ಥೆ, ಉತ್ಪಾದನೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ನಿಮಗೂ ಮತ್ತೆ ಈಗ ಏನು ಹೊರಗಡೆ ವಾಣಿಜ್ಯಕರಣವಾಗಿ ಮಾಡ್ತಾರಲ್ಲ ಅವರಿಗೂ ಏನು ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆ ಸರ್ ನಿಮ್ಮ ಒಂದು ಉತ್ಪನ್ನಗಳಿಗೆ ಬಂದ್ರೆ? ನಮ್ಮಲ್ಲಿ ಗುಣಮಟ್ಟ ಅಂತ ಅವರು ಚೆನ್ನಾಗಿದೆ ಇರಲ್ಲ ಅಂತ ಅಂತಾನಲ್ಲ, ಅವ್ರವ್ರ ಒಂದ್ ಇದ್ರ ಮೇಲೆ ಡಿಪೆಂಡಬಲ್ ಇರ್ತಾರೆ. ನಮ್ಮಲ್ಲಿ ಹೆಂಗಾರೆ ಇಲ್ಲ ವಿಜ್ಞಾನಿಗಳು ಪ್ಲಸ್ ಇಲ್ಲ ಸ್ಟೂಡೆಂಟ್ಸ್ ಇದ್ರಿಂದ, ಯಾಕಂದ್ರೆ ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ಇದು ಯಾವ್ದೇ ರೀತಿಯಾದ ನಿಮಗೆ ಬೇರೆ ಇದಿರೋದಿಲ್ಲ, ಚೆನ್ನಾಗಿರೋದು ಪ್ರಾಡಕ್ಟ್ಸ್ ಇದೆಲ್ಲ ನಿಮಗೆ ಇಲ್ಲ. ಇದನ್ನು ನಾವು ಇದೆಲ್ಲ ವಿಜ್ಞಾನಿಗಳು ಚೆಕ್ ಮಾಡಿ ಹೊರಗೆ ನಿಮಗೆ ಅದನ್ನ ಕೊಡೋದಿದ್ದು. ಇದು ಹೇಗೆ ಈಗ ಉತ್ಪಾದನೆ ಯಾವ ರೀತಿಯಿಂದ ಮಾಡ್ತೀರಾ ಸರ್? ಬೇಡಿಕೆ ಆಧಾರದ ಮೇಲೆ ಮಾಡ್ತೀರಾ ಇಲ್ಲ ಉತ್ಪಾದನೆ ಮಾಡಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆನ ಹೇಗೆ? ಇಲ್ಲ ಬೇಡಿಕೆ ಅಂತಲ್ಲ ಇದ್ದೇ ಇರುತ್ತೆ, ಯಾವಾಗ್ಲೂ ಬೇಡಿಕೆ ಅಂತ ಯಾವಾಗ್ಲೂ ಇದ್ದೇ ಇರುತ್ತೆ. ಇಷ್ಟಕ್ಕೆ ಅಂದ್ರೆ ಸ್ಟಾಕ್ ಅಂತ ಮಾಡಿಡೋದಿಲ್ಲ, ಫ್ರೆಶ್ ಆಗಿ ಅವಾಗಿನ ಅವಾಗಿನ ಏನು ಒಂದ್ ತಿಂಗಳು ಎರಡು ತಿಂಗಳು ಬೇಕಾದ್ರೆ ಅದನ್ನಷ್ಟೇ ಇದು ಮಾಡಿಟ್ಟಿರ್ತೀವಿ. ಹಂಗ ಸ್ಟಾಕ್ ಅಂತೂ ಇಡೋದಿಲ್ಲ, ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ ಒಂದು ಉತ್ಪನ್ನಗಳು ಫ್ರೆಶ್ ಆಗಿ ಇರುತ್ತೆ. ಸ್ಟಾಕ್ ಸ್ಟಾಕ್ ಮಾಡಿದ್ದೇನೆ ಅಲ್ಲ, ಈಗ ಜಾಸ್ತಿ ಪ್ರಮಾಣದಲ್ಲಿ ಈಗ 100 ಎಕರೆ ಗಟ್ಟಲೆ ಜಮೀನು ಇರುತ್ತೆ ಅಂತವ್ರು ಬಂದು ನಮಗೆ ಇದನ್ನೇ ಬೇಕು ಅಂತ ಕೇಳಿದಾಗ ಆತರ ಮಾಡ್ಕೊಡ್ತೀವಿ. ಅಷ್ಟಕ್ಕೆಲ್ಲ ಸಿಕ್ಕೇ ಸಿಗುತ್ತೆ, ಆಯ್ದಕ್ಕೆಲ್ಲ ಸಿಗುತ್ತೆ, 100 ಎಕರೆಗೆಲ್ಲ ಸಿಗುತ್ತೆ ಆತರ ಇಲ್ಲ. ಯಾಕಂದ್ರೆ ಪ್ರಮಾಣ ಇವೆಲ್ಲ 5 ಕೆಜಿ 10 ಕೆಜಿ ಆಗಿರೋದ್ರಿಂದ ಎಕರೆಗೆ ಅಲ್ಲ ಇದಕ್ಕೂ 50-60 ಕೆಜಿ ಬೇಕಾಗುತ್ತೆ ಅವರಿಗೆ. ಇವಾಗ ಯಾವಾಗಲೂ ಒಂದ್ 2-3 ಕ್ವಿಂಟಲ್ ಅಂತ ಇದ್ದೇ ಇರುತ್ತೆ ಸ್ಟಾಕ್ ಆಯ್ದಕ್ಕೆಲ್ಲ. ಆದ್ರೆ ಅತಿ ಹೆಚ್ಚಾಗಿ ಬೇರೆ ಕಂಪ್ನಿ ಮಾಡಿದ್ರೆ ಬೇರೆ ಇದಕ್ಕೆ ಇದ್ ಮಾಡಕ್ ಹೋದಿಲ್ಲ, ನಮ್ ಇದ್ರಿಂದ ಏನ್ ಬೇಕೋ ಅದನ್ನ ಸ್ಟಾಕ್ ಅಂತ ಇಟ್ಟಿರ್ತೀವಿ. ಮಳಿಗೆ ಸಮಯ ಒಂದು ಹೇಳ್ತೀರಾ? ಬೆಳಿಗ್ಗೆ ಬಂದು 9 ರಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ 1-2 ಊಟದ ಸಮಯ ಇರುತ್ತೆ, ಏನು 5 ಗಂಟೆ ತನಕ ಇರುತ್ತೆ. ಇನ್ನು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಇನ್ನು ಸಾಟರ್ಡೆ ಮಾತ್ರ ಶನಿವಾರ ಆಫ್ ಡೇ ಇರುತ್ತೆ, ಮಧ್ಯಾಹ್ನ 1 ಗಂಟೆ ತನಕ, ಬೆಳಿಗ್ಗೆ 9 ರಿಂದ 1 ಗಂಟೆ ತನಕ ಇರುತ್ತೆ. 1 ಗಂಟೆ ತನಕ ಇರುತ್ತೆ. ಮುಖ್ಯ ಯಾವ ಬೆಳೆಗಳಿಗೆ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತೀರಾ? ಇಲ್ಲ ಅಡಿಕೆನೆ ಇಲ್ಲಿ ಪ್ರಮುಖವಾದಂತದ್ದು, ಅಡಿಕೆ ಬೆಳೆನೆ. ಆದ್ರೂ ಅಡಿಕೆ ಬಿಟ್ಟು ಮತ್ತೆ ಬೇರೆ ಬೆಳೆಗಳಿಗೆ, ಅಡಿಕೆ ಮತ್ತೆ ಶುಂಠಿ ಬಾಳೆ ಈ ಒಂದು ತೋಟಗಾರಿಕಾ ಬೆಳೆಗಳು ಏನಂದ್ರೆ ತೋಟಗಾರಿಕಾ ಬೆಳೆಗಳಿಗೆಲ್ಲದಕ್ಕೂ ಉಪಯುಕ್ತ ಆಯ್ತು. ಪ್ರಮುಖ ತೋಟಗಾರಿಕೆ ಇದೆ. ಫಲಿತಾಂಶ ಪಡಿಬೇಕಾದ್ರೆ ತೋಟಗಾರಿಕೆ ಬೆಳೆಯಲ್ಲಿ, ಯಾಕೆ ಇದು ಸಾಮಾನ್ಯವಾಗಿ ಯಾಕಂದ್ರೆ ರೈತರಿಗೆ ಕೃಷಿ ಬೆಳೆಗಳಲ್ಲಿ ತ್ವರಿತವಾಗಿ ಫಲಿತಾಂಶ ಬೇಕಾಯ್ತದೆ ಅವರಿಗೆ. ಸೊ ಇದು ತೋಟಗಾರಿಕೆ ಬೆಳೆಗೆ ಉತ್ತಮ ಅಂತ ಹೇಳ್ತೀರಾ? ಚೆನ್ನಾಗಿದೆ ತೋಟಗಾರಿಕೆ ಬೆಳೆಗಳಿಗೆಲ್ಲ. ಇವಾಗ ಅಡಿಕೆ ಇದು ಆಮೇಲೆ ತೆಂಗು ಬಾಳೆ ಶುಂಠಿ, ಇವಾಗ ನಮ್ ಕಡೆ ಎಲ್ಲ ಇವಾಗ ಈ ಭಾಗದಾಗೆಲ್ಲ ಶುಂಠಿ ಇವಾಗ ಜಾಸ್ತಿ ಇದೆ, ಶುಂಠಿ ಇದೆ ಇವಾಗ ಚೆನ್ನಾಗಿ ನಡೀತಾ ಇದೆ, ಹಾಗಾಗಿ ಶುಂಠಿ ಇದಕ್ಕೆಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಇವಾಗ ಒಂದು ಜೈವಿಕ ಗೊಬ್ಬರಗಳು ಅದಕ್ಕೆಲ್ಲ ಈ ಒಂದು ಶುಂಠಿ ಒಳ ಬಾಡಿಕೊಳ್ಳೆ ರೋಗ ಈ ತರ ಎಲ್ಲ ಬರುತ್ತೆ, ಅದಕ್ಕೆಲ್ಲ ಈ ಒಂದು ಟ್ರೈಕೋಡರ್ಮ ಸುಡಮಸ್ ಈ ತರ ಒಂದು ಇದನ್ನು ಉಪಯೋಗ. ಅನುಭವದ ಪ್ರಕಾರ ಪ್ರಮುಖವಾಗಿ ಈಗ ಸುತ್ತಮುತ್ತ ಏನು ಈಗ ಮನೆಯಲ್ಲಿ ಒಂದು ಹೂವಿನ ಬೆಳೆನೋ ಅಥವಾ ತರಕಾರಿ ಬೆಳೆನೋ ಬೆಳ್ಕೊಂಡಿರ್ತಾರೆ, ಪಟ್ಟಣದಲ್ಲಿ ತಾರಸಿ ಮೇಲೆ ಕೂಡ ಬೆಳ್ಕೊಂಡಿರ್ತಾರೆ, ಅದಕ್ಕೂ ಕೂಡ ಇದು ಉಪಯೋಗ ಅಂತ ಹೇಳ್ತೀರಾ? ಸಿಗುತ್ತೆ ನಮ್ಮಲ್ಲಿ ಅದಕ್ಕೆಲ್ಲದಕ್ಕೆ ಸಾವಯವ ಮನೆ ಹತ್ರ ಅವರೇ ಮಾಡ್ಕೊಂಡಕ್ಕೆ ಗೊಬ್ಬರ ಇದನ್ನು ಇರುತ್ತೆ, ಇಲ್ಲಿ ಎರೆಹುಳ ಗೊಬ್ಬರ ಸಿಗುತ್ತೆ ಅವರಿಗೆ, ಅದೆಲ್ಲ ಅವ್ರಿಗೆ ಗೊಬ್ಬರ ಹಾಕೋದಕ್ಕಾಗಿಲ್ಲ. ಇನ್ನು AMC ಅಂತ ಹೇಳಿ ಸಿಗುತ್ತೆ ಅವರಿಗೆ, ಈ ಒಂದು NPK ಅಂದ್ರೆ ಅವ್ರಿಗೆ ಸಾವಯವದಾಗೆ NPK ಇರತಕ್ಕಂಥದ್ದು, ಅದನ್ನೆಲ್ಲ ಅವ್ರ ನೀರೊಳಗೆ ಕಲಿಸ್ಬಿಟ್ಟು ಪ್ರತಿಯೊಬ್ಬ ಅವ್ರ ಏನ್ ಪಾಟ್ಗಳಾಗ್ಲಿ ಮೇಲೆ ಟೆರೆಸ್ ಗಾರ್ಡನ್ ಒಳಗೆ ಅವರು ಈ ಒಂದು ತರಕಾರಿ ಬೆಳೆಗಳು ಏನ್ ಬೆಳಕೊಂಡಿರ್ತಾರಲ್ಲ ಇವಾಗ ಸಿಟಿ ಇದ್ರೊಳಗೆ, ಅವಕ್ಕೆಲ್ಲವಕ್ಕೂ ಹಾಕ್ಬೋದು. ಅವ್ರ ಬುಡ ಅಂದ್ರೆ ಅವ್ರ ಟ್ರಂಚಿಂಗ್ ಅಂತ ಹೇಳ್ತೀವಿ ಅದನ್ನ, ಪ್ರತಿಯೊಂದು ಹಾಕಂತ ಹೋಗ್ಬೋದು ಅವರು. ಇದು ಮಳಿಗೆಗಳು ಇಲ್ಲಿ ಮಾತ್ರ, ಇದು ಒಂದು ಅಂದ್ರೆ ಏನ್ ಹೇಳ್ತೀವಿ ನಾವು, ಇದು ಕ್ಯಾಂಪಸ್ ನ ಆವರಣ ಅಂದ್ರೆ ಇದು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಮಾತ್ರನಾ ಅಥವಾ ಹೊರಗಡೆ ಏನಾದ್ರೂ ಔಟ್ಲೆಟ್ ಅಂತ ಹೇಳ್ತೀವಿ ಅಂದ್ರೆ ಇದರದೇ ಒಂದು ಭಾಗಗಳು ಅಥವಾ ಇದರದೇ ಒಂದು ವಿಭಾಗಗಳು ಅಂತ ಹೇಳ್ಬಿಟ್ಟು ಆತರ ಏನು ಇಲ್ಲ. ಇದು ನಮ್ಮಲ್ಲಿ ಇದೊಂದೇ ಇರೋದು. ಇವಾಗ ಏನ್ ಕೆಳ ಶಿವಪ್ಪನಾಯಕ ನೌಲೆ ಒಳಗಿದೆಯೋ ಇವಾಗ, ಇಲ್ಲೊಂದೇ ಇದ್ರದ್ದು ಔಟ್ಲೆಟ್ ಇರೋದು, ಮತ್ತಿನ್ನೆಲ್ಲೋ ಹೊರಗಡೆ ಎಲ್ಲೂ ಇಲ್ಲ ಇದು. ಯಾಕೆ ಇಲ್ಲೇ ಇದಕ್ಕೆ ಏನ್ ಇದು ಮಾಡ್ತಾ ಕೊಡ್ತಾರ ಮತ್ತೆ ಇದೊಂದಕ್ಕೇನೆ, ನೀವು ಹೊರಗಿನ್ನೆಲ್ಲೂ ಸಿಗೋದಿಲ್ಲ. ಇದು ಬಿಟ್ರೆ ನಾವು ಇರೋಕೆ ನಮ್ಮ ಅಲ್ಲಿ ಏನ್ ಲ್ಯಾಬ್ ಒಳಗಿರುತ್ತೋ ಇರೋಕೆ ಒಳಗೆ ಹತ್ರ ಇರೋವಂತವ್ರು ಆ ಒಂದು ಭಾಗದಾಗ ಹತ್ರ ಇರುವಂತವ್ರು ಬೇಕಾದ್ರೆ ಇರೋಕೆ ಇದ್ರೊಳಗೆ ಹೋಗ್ಬೋದು. ಅಲ್ಲೂ ನಿಮಗೆ ಈ ಒಂದು ಉತ್ಪನ್ನಗಳು ಸಿಗುತ್ತೆ ಅಲ್ಲೂ ಕೂಡ. ಮುಂದಿನ ಯೋಜನೆಗಳು ಅಂತಂದ್ರೆ ಸರ್, ಈಗ ತಾವು ಪ್ರಮುಖವಾಗಿ ಈಗ ಸಾವಯವ ಕೃಷಿಗೆ ಸಂಬಂಧಪಟ್ಟಿದ ಪುಸ್ತಕಗಳು ಲಭ್ಯ ಇದಾವೆ, ಮತ್ತೆ ಈ ಒಂದು ಸಾವಯವ ಇಲ್ಲ ಜೈವಿಕ ಗೊಬ್ಬರಗಳ ಒಂದು ಉತ್ಪನ್ನಗಳು ಅಂತಂದ್ರೆ ಪೌಡರ್ ರೂಪದಲ್ಲಾಗಿರ್ಬಹುದು, ಹರಳು ರೂಪದಲ್ಲಾಗಿರ್ಬಹುದು, ಜೊತೆಗೆ ದ್ರವ ರೂಪದಲ್ಲಾಗಿರ್ಬಹುದು, ಜೊತೆಗೆ ಏನು ಸಾವಯವ ಜೇನು ತುಪ್ಪ ಕೂಡ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇದ್ರಿ. ಇದರ ಜೊತೆಗೆ ಮುಂದಿನ ಯೋಜನೆಗಳಿಗೆ ಬಂದ್ರೆ ಇನ್ನು ಏನು ಒಂದು ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಅಂದ್ರೆ ಈ ಒಂದು ಆವರಣ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂತ ಸಾವಯವ ಉತ್ಪನ್ನಗಳ ಅಂದ್ರೆ ತರಕಾರಿ ಆಗಿರ್ಲಿ ಹಣ್ಣಿನ ಉತ್ಪನ್ನಗಳಾಗಲಿ, ಇದು ಯಾವ ರೀತಿಯಿಂದ ಮುಂದಿನ ಯೋಜನೆಗಳ ಬಗ್ಗೆ? ಸರ್, ಈಗ ಮೊನ್ನೆ ಇವಾಗ ಹಣ್ಣು ತರಕಾರಿ ಮೇಳ ಅಂತ ಎಲ್ಲ ಇಲ್ಲೇ ಮಾಡಿದ್ವಿ, ಹಣ್ಣಿನ ಮೇಳ ಪ್ಲಸ್ ಇದ್ರನ್ನ ಚೆನ್ನಾಗಿದೆ. ಇಲ್ಲಿ ಇವಾಗ ಇನ್ನು ಇಂಪ್ರೂವ್ಮೆಂಟ್ ಅಂತ ಅನ್ನೋದಕ್ಕೆ ಇವಾಗ ಏನು ಜೈವಿಕ ಗೊಬ್ಬರದಾಗ ಏನ್ ಮುಂದಿನ ಒಂದು ಇದಿರುತ್ತೋ ಇದು ನಡೀತಾ ಹೋಗುತ್ತೆ. ಇನ್ನೊಂದು ಇದೇ ರೀತಿ ಔಟ್ಲೆಟ್ ಕೂಡ ಇನ್ನು ಇರುವಕ್ಕೆ ಒಳಗೊಂದು ಆಗುತ್ತೆ, ಅದನ್ನ ಸ್ವಲ್ಪ ತಡ ಇದೆ ಇವಾಗ, ಅಲ್ಲೂ ಕೂಡ ಒಂದು ಔಟ್ಲೆಟ್ ನಡೆಯುತ್ತೆ ಇವಾಗ, ಆಗ್ಬೇಕಂತ ಮಾಡ್ಬೇಕಂತ ಇದಾರಲ್ಲ ಇದು, ಅಲ್ಲೂ ಕೂಡ ಶೀಘ್ರದಲ್ಲಿ ಆಗುತ್ತೆ. ಒಟ್ಟಾರೆ ಆವರಣದಲ್ಲಿಯೇ ವಿಶ್ವವಿದ್ಯಾಲಯ ಆವರಣದಾಗ ಮಾತ್ರ ಈ ಒಂದು ಔಟ್ಲೆಟ್ ಇದಿರುತ್ತೆ, ಮತ್ತೆ ಹೊರಗೆಲ್ಲೂ ಭಾಗದಾಗ ಎಲ್ಲೂ ಕೊಡೋದಿಲ್ಲ, ಎಲ್ಲೂ ಇಲ್ಲ ಇಲ್ಲ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ನಮ್ಮ ರೈತ ಬಾಂಧವರು ಇಲ್ಲಿಗೆ ನಿಮ್ಮ ಮಳಿಗೆಗೆ ಅಂತಂದ್ರೆ ವಿಶ್ವವಿದ್ಯಾಲಯದ ಒಂದು ಮಾರಾಟ ಕೇಂದ್ರಕ್ಕೆ ಬಂದು ಇದನ್ನ ಖರೀದಿ ಮಾಡುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ 7252355 ಧನ್ಯವಾದ ರಾಜು ಅವರೇ. ಇದುವರೆಗೆ ತಾವು ಕೇಳದ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಮತ್ತು ನವಿಲೆ ಶಿವಮೊಗ್ಗ ಇಲ್ಲಿ ಏನೋ ಈಗ ವಿಜ್ಞಾನಿಗಳ ಒಂದು ತಂತ್ರಜ್ಞಾನದಿಂದ ಸಂಶೋಧನೆ ಫಲಿತಾಂಶದ ಒಂದು ಫಲ ಆಗಿ ಏನು ಉತ್ಪನ್ನಗಳ ಮಾರಾಟ ಮಾಡ್ತಾ ಇದ್ದೀರಾ, ಅದು ವಿಶೇಷವಾಗಿ ಸಾವಯವ ಇಲ್ಲ ಜೈವಿಕ, ಈ ಕುರಿತು ಸಂಪೂರ್ಣ ಒಂದು ಮಾಹಿತಿ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕಳೆದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವುಲೆ ಶಿವಮೊಗ್ಗದ ಸಹ್ಯಾದ್ರಿ ಮಾರಾಟ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಶ್ರೀ ರಾಜು ಎಸ್ಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದರ ಪ್ರಸ್ತುತಿ ಹಾಗೂ ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಕೃಷಿ ಪ್ರಶಸ್ತಿ 2025 ಕುರಿತು ಪ್ರಕಟಣೆಯನ್ನ. ಆತ್ಮೀಯ ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು,